ಅವುಗಳನ್ನು ತಡೆಗಡೋದು ಸ್ವಲ್ಪ ಕಷ್ಟ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ, ಇದು ಎಲ್ಲರಿಗೂ ಗೊತ್ತು. ಯಾಕೆಂದ್ರೆ ಸಾಕಷ್ಟು ಶ್ರಮ ಮತ್ತು ವೆಚ್ಚದಾಯಕ ಯಾಕಂದ್ರೆ ಭೂಮಿನಲ್ಲಿ ಯಾವ ಭಾಗದಲ್ಲಿ ರೋಗಾಣು ಇದೆ ಅದು ನಮ್ಗೆ ಗೊತ್ತಿಲ್ಲ. ಹೌದೌದು, ರಾಸಾಯನಿಕ ಹಾಕಿದ್ರೆ ಯಾವ ಭಾಗದಲ್ಲಿ ಹಾಕ್ಬೇಕು, ಎಷ್ಟು ಹಾಕ್ಬೇಕು, ಅದು ಹಾಕಿದ್ರು ನಮ್ಗೆ ವೆಚ್ಚ ಜಾಸ್ತಿ. ಜೊತೆಗೆ ನೀರಿನ ಮೂಲಕ ಹರಡ್ತಾ ಹೋಗುತ್ತವೆ. ಹೌದು, ನೀರಿನ ಮೂಲಕ ಆಗಲಿ, ಆಮೇಲೆ ಉಳುಮೆ ಮಾಡೋದ್ರ ಜೊತೆಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮಣ್ಣು ಹೋದ್ರೆ, ಅಂತರ್ಬೇಸಾಯ ಮಾಡುವಾಗ ಬೇರೆ ಬೇರೆ ಒಂದ್ ಕಾರಣದಿಂದ ಹರಡುತ್ತೆ. ಆಮೇಲೆ ಭೂಮಿ ಆರೋಗ್ಯಕರವಾಗಿರ್ಬೇಕು. ಭೂಮಿಗೆ ಹುಷಾರ್ ತಪ್ಪಂದ್ರೆ ಈ ರೋಗಗಳು ಬರ್ತವೆ. ಆಮೇಲೆ ಈ ರೋಗಗಳು ಬಂದ್ರೆ ಅದನ್ನ ಹತೋಟಿ ಒಂದೇ ಆ ಒಂದು ಸೀಸನ್ ಅಲ್ಲಿ, ಆ ಒಂದು ಬೆಳೆ ಅವಧಿಯಲ್ಲಿ ಅದನ್ನ ಹತೋಟಿ ಮಾಡೋದು ಕಷ್ಟ. ಮುಂದಿನ ಬೆಳೆಗಳಿಗೆ ಹತೋಟಿ ಮಾಡ್ಕೋಬಹುದು, ಬಟ್ ಆ ಒಂದು ಬೆಳೆ ಅವಧಿಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ. ಈಗ ತಾವು ಕೇಳಿದ್ದು ಸ್ಲೀರೋಷಿಯಂ ಸರೋಗರೋಗ ಅಂತ. ಹೌದು, ಶಿಲೀಂಧ್ರದಿಂದ ಬರುವಂತವನ್ನ ಮೊದಲು ತಗೊಳ್ಳೋಣ. ಸ್ಲೀರೋಷಿಯಂ, ಫಿಜೇರಿಯಂ, ವರ್ಟಿಸಿಲಿಯಂ. ಈಗ ಮೊದಲದಾಗಿ ಸ್ಲೀರೋಷಿಯಂ ಹೇಳ್ತೇನೆ, ನಂತರ ಅದರಿಂದ ಬೇರೆ ವರ್ಟಿಸಿಲಿಯಂ ಫಿಜೇರಿಯಂಗೆ ಏನ್ ವ್ಯತ್ಯಾಸ ಅಂತ ಹೇಳ್ತೇನೆ. ಮೊದಲು ಸ್ಲೀರೋಷಿಯಂ ಸರೋಗರೋಗ, ಇದು ಭೂಮಿ ಮಟ್ಟದಲ್ಲಿ ಇರುವಂತ ಕಾಂಡಕ್ಕೆ ಇದು ಬಾಧೆ ಮಾಡುತ್ತೆ. ನಾವು ಕತ್ತು ಭಾಗ ಅಂತ ಕರಿತೇವೆ. ಹೌದೌದು, ಕತ್ತು ಭಾಗದಲ್ಲಿ ಇದು ಬೇರಿಗೆ ಅಂಟ್ಕೊಳ್ಳೋದಿಲ್ಲ. ಕತ್ತು ಭಾಗ ಮೊದಲನೇದಾಗಿ ಕೊಳಸ್ಬಿಟ್ಟು ನಂತರ ಇಡೀ ಪೂರ್ತಿ ಗಿಡನು ಒಂದು ದಿನ ಅಥವಾ ಎರಡು ದಿನದಲ್ಲಿ ಪೂರ್ತಿ ಗಿಡ ಬಾಡಿ ಹೋದಂಗೆ ಇದು ಆಗ್ಬಿಡುತ್ತೆ. ಆಗುತ್ತೆ, ಕತ್ತು ಭಾಗ ಕೊಳತ್ರೆ ಆ ಒಂದು ಸ್ಟೇಜಲ್ಲಿ ನಾವು ಸಸಿಯನ್ನು ಕಿತ್ತು ನೋಡಿದಾಗ ಬೇರುಗಳು ಎಲ್ಲ ಚೆನ್ನಾಗಿರ್ತವೆ. ಆ ಕತ್ತು ಭಾಗ ಅಷ್ಟೇ ಹೋಗಿರ್ತದೆ, ಇದು ಒಂಥರ ಕುತ್ತಿಗೆ ಇಚ್ಕ್ಬಿಟ್ಟು ಸಾಯಿಸಿದಂಗೆ. ಓಹೋ, ಅಂದ್ರೆ ಗಿಡನೇ ಅವಾಗ ಮಲಗೋ ಸಾಧ್ಯತೆ ಇರುತ್ತೆ. ಮಲಗೋ ಸಾಧ್ಯತೆನೂ ಇರುತ್ತೆ. ಇನ್ನೊಂದು ಸಾಧ್ಯತೆ ಏನಂದ್ರೆ ಕತ್ತು ಭಾಗ ಸತ್ತು ಹೋಗ್ಬಿಟ್ರೆ ಬೇರಿನಿಂದ ಎಷ್ಟೋ ಏನೋ ಪೋಷಕಾಂಶಗಳು ತಗೊಂಡ್ರೆ ಮೇಲಕ್ಕೆ ಹೋಗೋದಿಲ್ಲ, ಅಲ್ಲಿ ನಿಂತು ಬಿಡುತ್ತೆ. ಮೇಲೆ ಭಾಗ ಒಮ್ಮಡಲೇ ಅದು ಬಾಡಿಗೆ ಹೋಗುತ್ತೆ. ತೇವಾಂಶನೇ ಹೋಗಲ್ವಲ್ಲ, ತೇವಾಂಶ ಆಮೇಲೆ ಪೋಷಕಾಂಶ ಏನೋ ಹೋಗೋದಿಲ್ಲ ಅದರಿಂದ. ಆಮೇಲೆ ಆ ಕತ್ತು ಭಾಗದಲ್ಲಿ ಸ್ವಲ್ಪ ತೇವ ಜಾಸ್ತಿ ಇದ್ರೆ ಮಣ್ಣಿನಲ್ಲಿ ಅರಳೆ ಅಂತ ಶಿಲೀಂಧ್ರ ಬೆಳವಣಿಗೆ ನಾವು ನೋಡಬಹುದು. ಹತ್ತಿ ಅಂತಹ ಒಂದು ಎಲೆಗಳು ನೋಡಬಹುದು. ನಂತರದ ಹಂತದಲ್ಲಿ ಆ ಅರಳೆಯಂತ ಶಿಲೀಂಧ್ರದಿಂದ ಆ ಶಿಲೀಂಧ್ರದ ಬೀಜಗಳು ಉತ್ಪತ್ತಿ ಆಗ್ತವೆ. ಕಾಳು ರೀತಿ ಸಾಸಿವೆ ಕಾಳು ರೀತಿನಲ್ಲಿ ಆ ಬೀಜಗಳು ಉತ್ಪತ್ತಿ ಆಗ್ತವೆ. ಅದಕ್ಕೆ ನಾವು ಸ್ಲೀರೋಷಿಯಾ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಈ ಸ್ಲೀರೋಷಿಯಾದ ಒಂದು ಪ್ರಮುಖ ಅಂಶ ಏನಂದ್ರೆ ಇದು ಸುಮಾರು 3 ವರ್ಷ ಏನು ಇಲ್ಲದೆ ಬದುಕ್ತದೆ. ಓಹೋ, ಮಣ್ಣಲ್ಲೇ ಇದ್ಬಿಡುತ್ತೆ, ಮಣ್ಣಲ್ಲೇ ಇರುತ್ತೆ. ಆ ನಂತರದ ಹಂತದಲ್ಲಿ ಬರೋ ಒಂದು ಸೀಸನ್ ಅಲ್ಲಿ ಆ ಬೆಳೆಗೆ ಬಾಧಿಸುವ ಒಂದು ಅವಕಾಶಗಳು ಜಾಸ್ತಿ. ಈ ರೀತಿನಲ್ಲಿ ಇದರದ್ದು ಲಕ್ಷಣ ಇರುತ್ತೆ. ಆಮೇಲೆ ಈ ರೋಗ ಬಂದ ತಕ್ಷಣನೇ ನಾವು ಸ್ವಲ್ಪ ಹತೋಟಿ ಕ್ರಮಗಳನ್ನು ತಕ್ಷಣನೇ ತಗೊಳ್ಳೋದು ಬಹಳ ಉತ್ತಮ. ನಾನು ಹೇಳಿದೆ ಈ ರೋಗ ಈ ಶಿಲೀಂಧ್ರ ಬೀಜಗಳು ಉತ್ಪತ್ತಿ ಮಾಡ್ತವೆ ಅಂತ. ಹೌದೌದು, ಆ ಬೀಜಗಳು ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಡದಂಗೆ ನಾವು ನೋಡ್ಕೋಬೇಕು. ಈ ನಿಟ್ಟಿನಲ್ಲಿ ಹತೋಟಿ ಕ್ರಮದಲ್ಲಿ ಮೊದಲನೇ ಕ್ರಮ ನಾವು ನೋಡ್ತಾ ಇರಬೇಕು, ಯಾವ ಗಿಡ ಹೋಗ್ತಾ ಇದೆ ಅದರದ್ದು ಬುಡ ನೋಡ್ಬೇಕು. ಬುಡದಲ್ಲಿ ಈ ತರ ಬೀಜ ಇದ್ರೆ ಗಿಡದ ಜೊತೆಗೆ ಭೂಮಿ ಸ್ವಲ್ಪ ಮಣ್ಣು ಒಂದು 1/4 kg 1 kg ಮಣ್ಣು ಅದರಲ್ಲಿ ಎಲ್ಲಾನು ಶಿಲೀಂಧ್ರ ಬಂದ್ ಬಿಡ್ಬೇಕು. ಆತರ ಮಣ್ಣು ತೆಗೆದ್ಬಿಟ್ಟು ಹೊಲದ ಆಚೆ ಎಲ್ಲಿ ತೋಟ ನಾವು ಮಾಡಲ್ಲ ಅಲ್ಲೇ ತಗೊಂಡೋಗಿ 2 feet ಆಳ ಒಂದು ಗುಂಡಿ ತೆಗೆದ್ಬಿಟ್ಟು ಅಲ್ಲಿ ಹಾಕಿ ಮುಚ್ಚೋದ್ರಿಂದ ಬಹಳ ಸೂಕ್ತ. ಅಂದ್ರೆ ಕೃಷಿ ಪ್ರದೇಶದಲ್ಲಿ ಇದನ್ನ ಉಳಬಾರದು. ಕೃಷಿಯೇತರ ಪ್ರದೇಶದಲ್ಲಿ ಉಳದು ಒಳ್ಳೇದು ಅಂತೀರಿ. ಹೌದು, ಅದು ಸಸಿ ಮತ್ತು ಜೊತೆಗೆ ಅದರಲ್ಲಿ ಮಣ್ಣು ಏನ್ ತಗೊಂಡ್ರೆ ಕಣಗಳು ಸ್ಕ್ಲೋರೋಷಿಯಂ ಕಣಗಳನ್ನು ತಗೊಂಡು ನಾವು ಆಚೆ ಹಾಕೋದು ಬಹಳ ಮುಖ್ಯ. ಸರಿ, ಇದು ಒಂದು ಕ್ರಮ. ಜೊತೆಗೆ ತಾವು ಹೇಳ್ದಂಗೆ ಈ ಭೂಮಿಯಿಂದ ಅಥವಾ ಮಣ್ಣಿನಿಂದ ಬರೋ ರೋಗಗಳಿಗೆ ಹತೋಟಿ ಕ್ರಮ ಸ್ವಲ್ಪ ಕಷ್ಟ. ಈಗ ತಾತ್ಕಾಲಿಕವಾಗಿ ಈಗ ರೋಗ ಬಂದಿದೆ, ಈಗ ಒಂದ್ ಸಸಿಗೆ ರೋಗ ಬಂದಿದೆ ಅದ್ರ ಸುತ್ತಲೂ ಬರೋದು ಚಾನ್ಸಸ್ ಜಾಸ್ತಿ ಇರ್ತದೆ. ಹತ್ರ ಇರೋದ್ರಿಂದ ಆ ಕಣಗಳಿಂದ ಏನೋ ಒಂದ್ ರೀತಿಯಿಂದ ಹರಡಿ ಅಲ್ಲಿಂದ ರೋಗ ಬರೋದು ಸಾಧ್ಯತೆ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದು ತಾತ್ಕಾಲಿಕವಾಗಿ ನಾವು ಕಾರ್ಬೆಂಡೈಸಿಮ್ ಅಥವಾ ಕಾರ್ಬಾಕ್ಸಿನ್ ಅಂತ ಇನ್ನೊಂದು ಸಿಗುತ್ತದೆ. ಕಾರ್ಬಾಕ್ಸಿನ್ ಜೊತೆಗೆ ಇನ್ನೊಂದು ಮಿಶ್ರಣ ಮಾಡಿದ್ದು ಶಿಲೀಂಧ್ರ ಇದೆ. ಅವುಗಳು 2 grams 1 liter ನೀರಿನಲ್ಲಿ ಹಾಕಿಬಿಟ್ಟು ಆ ಸಸಿ ಜೊತೆಗೆ ಸುತ್ತಲೂ ಇರುವಂತ ಒಂದು ಸಸಿಗಳ ಬುಡಾನನ್ನು ಚೆನ್ನಾಗಿ ನೆನೆಸಬೇಕು. ಇದು ತಾತ್ಕಾಲಿಕ. ಇನ್ನ ನಾವು ಬರ ಬೆಳೆಗಳಲ್ಲಿ ಇದನ್ನು ತಡೆಗಟ್ಟಬೇಕಂದ್ರೆ ಸುಮಾರು 3 ವರ್ಷ ಬೆಳೆ ಪರಿವರ್ತನೆ ಮಾಡಬೇಕು ಅಂತ. ಯಾಕೆಂದ್ರೆ ಮಣ್ಣಿಂದ ಬರುವಂತ ರೋಗಗಳಿಗೆ ಅದೇ ಮುಖ್ಯವಾದ ನಿರ್ವಹಣಾ ಕ್ರಮ. ಹೌದು, ಅಂದ್ರೆ ಬೆಳೆ ಪರಿವರ್ತನೆ ಏನಿದ್ರಿಂದ ಮಾಡ್ಬೇಕಂದ್ರೆ ಈ ರೋಗ ಸುಮಾರು ಬೆಳೆಗಳಿಗೆ ಬರುತ್ತೆ. ಸುಮಾರು 500 ಬೆಳೆಗಳಿಗೆ ಈ ರೋಗ ಬರುವಂತ ಒಂದು ಸಾಧ್ಯತೆ ಇದೆ. ಯಾವ ಬೆಳೆಗೆ ಈ ರೋಗ ಬರೋದಿಲ್ಲ ಆತರ ಬೆಳೆಗಳಿಂದ ನಾವು ಬೆಳೆ ಪರಿವರ್ತನೆ ಮಾಡ್ಕೋಬೇಕು. ಅಂತ ಬೆಳೆಗಳು ಯಾವ್ಯಾವ ಅಂತ, ಉದಾಹರಣೆಗೆ ಜೋಳ ಇದೆ, ಮೆಕ್ಕೆಜೋಳ ಇದೆ, ಸಜ್ಜೆ ಇದೆ,